ಈಗ ಅರ್ಧ ಎಕರೆಗೆ ಅಡಿಕೆ ಗಿಡ ಇಟ್ಟಿದ್ದೀನಿ ಸರ್, ಅಲ್ಲಿಗಾಲೆ 12 ವರ್ಷ ಆತು ಇಟ್ಟು 320 ಗಿಡ ಐತೆ ಸರ್, ಅದೆಲ್ಲ ಫಸಲಿ ಬಂದೈತೆ. ಹೋದ ವರ್ಷ 1 ಲಕ್ಷ ಕೊಟ್ಟಿದ್ದೆ, ಈ ವರ್ಷ 2.5 ಲಕ್ಷ ಕೊಟ್ಟಿದ್ದೀನಿ ಸರ್. ಅದರಲ್ಲಿ ಏನು ಅಂದರೆ ನಾವು ತೊಟ್ಟಿ ಮಾಡಿಸಿದಾರೆ ಸರ್, ಲೋಕೇಶ್ ಸರ್ ಅಂತ ಅಲ್ಲ ತೊಟ್ಟಿ ಮಾಡಿಸಿ ಸಾವಯವ ಬಗ್ಗೆ, ಅದರಲ್ಲಿ ಎಲ್ಲ ಥರದ ಸೊಪ್ಪು ಹಾಕ್ತೀವಿ, ವಂಗೇದು, ಬೇವಿಂದು, ಎಕ್ಕೆದು, ಸ್ವಲ್ಪ ಲೋಳಿ ಸರ, ನಾಟಿ ಹಸುವಿನ ಗಂಜು, ಸಗಣಿ, ಸ್ವಲ್ಪ ಕಾಂಗ್ರೆಸ್ಸು, ಎಲ್ಲ ಹಸಿದೇನೈತ ಎಲ್ಲ ಹಾಕಿಬಿಟ್ಟು ಸರ್, 25 ದಿವಸ ಅದರಲ್ಲಿ ಬಿಟ್ಟುಬಿಡ್ತೀವಿ ತುಂಬ ನೀರು ಬಿಟ್ಟು. 25 ದಿನ ಆದಮೇಲೆ ಚೆನ್ನಾಗಿ ಕಳ್ತೀರಿ ಸರ್, ಅದು ಎಲ್ಲ ಫಸಲಿಗೂ ನಾವು ಯೂಸ್ ಮಾಡ್ಕೋಬೋದು. ಆ ತೊಟ್ಟೆಗಳಿಂದ ನಾವು ತಗೊಂಡು ಸ್ಪ್ರೇಯರ್ಗೆ ಹಾಕೊಂಡು ಸ್ಪ್ರೇಯರ್ಗೂ ಈಗ ಮೂಲಂಗಿ, ಕ್ಯಾರೆಟು, ಆಲೂಗಡ್ಡೆ, ನಾವೇನು ತರಕಾರಿ ಹಾಕೊಂಡು ಸ್ಪ್ರೇಯರ್ ಮಾಡಿದ್ರೆ ಸರ್ ಅದಕ್ಕೆ ಯಾವ ಗೊಬ್ಬರನು ಹಾಕೋದು ಬೇಕಾಗಿಲ್ಲ ಸರ್, ಹಂಗೆ ಸ್ಪ್ರೇಯರ್ನಾಗೆ ಇದು ಮಾಡ್ತೀವಿ. ಮತ್ತೆ ಅಡಿಕೆ ಹಿಡ್ಕೊನು ಈ ಡ್ರಿಪ್ಪಿನ ಮುಖಾಂತರನೇ ಬಿಟ್ಟಿದ್ದೀವಿ ಸರ್, ನಾವು ಬಕೆಟ್ನ ತುಂಬಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಡ್ರಿಪ್ಗೆ ಫಿಟ್ ಮಾಡಿದ್ದೀನಿ ಸರ್. ಕರೆಂಟ್ ಇಲ್ಲದಾಗ ಪೈಪ್ ಮುಖಾಂತರ ಬಿಟ್ಟುಬಿಡ್ತೀನಿ, ಡ್ರಿಪ್ಗೆ ಎಲ್ಲ ಹೋಗುತ್ತೆ, ಅದು ಬೆಳ್ಳು ನೊರೆ ಥರ ಬರ್ತಾರೆ, ಸೊಪ್ಪಿನ ನೊರೆ ಬಂದಂಗೆ. ಅದನ್ನು ಬಿಟ್ಟ ಮೇಲೆ ನಮಗೆ ಏನು ಕಾಯಿ ಬೀಲೆ ಬಂದಿಲ್ಲ, ಅಳ್ಳೋದ್ರಿಲ್ಲ, ಒಳ್ಳೆ ಇಳುವರಿ ಸರ್. ಒಂದೊಂದು ಕೆಜಿ, ಒಂದೊಂದು ಗೊನೆ 6-7 ಕೆಜಿ ಬಂದೈತೆ ಸರ್, ಒಳ್ಳೆ ಇಳುವರಿ. ಬರೀ ಅರ್ಧ ಎಕರೆಗೇನೆ 2.5 ಲಕ್ಷ, ಮುಂದೆ ಇನ್ನೂ ಜಾಸ್ತಿ. 1 ವರ್ಷ ತಗೊಂಡಾರು ನಮಗೆ ಕೊಡಬೇಕು ಅಂತ ಬರ್ತಾರೆ ಸರ್, ಒಳ್ಳೆ ಇಳುವರಿ ಬರ್ತೈತೆ ಸರ್. ಅಂದರೆ ನಮ್ಮ ಜಮೀನಲ್ಲಿ ಸಿಗ್ತಕ್ಕಂಥ ಬೇವಿನ ಸೊಪ್ಪು, ವಂಗೆ ಸೊಪ್ಪು, ಕಾಂಗ್ರೆಸ್ ಆಲ್ಬು ಇವನ್ನೆಲ್ಲ ಉಪಯೋಗಿಸ್ಕೊಂಡೆ ಸಾವಯವದಲ್ಲೇ ಔಷಧಿ ಟೈಪ್ ಅಥವಾ ಗೊಬ್ಬರ ಟೈಪ್ ಮಾಡ್ಕೊಂಡ್ಬಿಟ್ಟು ನೀವು ಭೂಮಿ ಕೊಡ್ತಾ ಇದ್ದೀರಾ? ಹ್ಞೂ ಸರ್. ಈಗ ಅಡಿಕೆ ಗರಿ ಉದುರ್ತಾವಲ್ಲ, ಅಡಿಕೆ ಗರಿ ನಾವು ಒಂದು ತೆಗಿಯಲ್ಲ, ಅದರಲ್ಲೇ ಬಿಟ್ಟಿರ್ತೀವಿ, ಸ್ವಲ್ಪ ಸಣ್ಣಗೆ ಕತ್ತರಿಸಿ ಹಾಕ್ತೀವಿ ಸರ್, ಅದೇ ಗೊಬ್ಬರ ಆಗುತ್ತೆ. ಅಡೆಯಲ್ಲಿ ಮತ್ತೆ ಎರೆಹುಳು ಇರ್ತವೆ, ಅವು ಎಲ್ಲ ಇದು ಮಾಡ್ತವೆ ಸರ್, ಹುಲ್ಲು ಬೀಳಲ್ಲ, ಎಂದು ಕಳೆನಾಶಕ ಹೊಡೆಯಲ್ಲ, ಅವು ಗರಿ ಇರುತ್ತಲ್ಲ ಸರ್, ಅದರಿಂದ ಹಿಂಗಾಗಿ ಎಲ್ಲ ಇದು ಅದೇ ಗೊಬ್ಬರ ಆಗುತ್ತೆ. ಎಲ್ಲ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರೆ? ಹ್ಞೂ ಸರ್, ಸಾವಯವ ಕೃಷಿ. ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಸರ್, ನಾವು ಬಳಸೇ ಇಲ್ಲ ಸರ್. ಈಗ ಹೋಗೋದು ಅಂಗಡಿಗೆ ಹೋಗೋದು 1-2 ಸಾವಿರ ಕೊಟ್ಟು ಚೀಲ ಗೊಬ್ಬರ ತರೋದು ಉಗ್ಗೋದು ಅದಿಲ್ಲ ಸರ್. ಈಗ ಅದೇ ಮಬ್ಬದಿನಲ್ಲಿ ಗಿಡ ಮರ ಇರ್ತದೆ ಸರ್, ಬೇವು, ವಂಗೆ, ಅದೆಲ್ಲ ಇರುತ್ತೆ, ಅದನ್ನೇ ಕಡಿದು ಎಲ್ಲ ಹಾಯಿಸ್ಬಿಡ್ತೀವಿ ಸರ್, ಅದನ್ನೇ ಹಾಸಿವಿ, ಅದೇ ಕೊಳ್ತು, ಅದೇ ಗೊಬ್ಬರ ಆಗುತ್ತೆ, ಹುಲ್ಲು ಬೀಳಲ್ಲ. ಯಾಕೆ ಈ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತು ಸರ್? ನಮ್ಗೆ ಹಸಿ ಗೊಬ್ಬರ ಹಾಕಿರಿ, ನಮ್ಮ ತಂದೆಯವರು ಹೇಳಿದ್ರು, ಹಸಿ ಅದು ಬೇವಿನ ಸೊಪ್ಪು ಕಡ್ದಾಕ್ರಿ, ವಂಗೆ ಸೊಪ್ಪು ಕಡ್ದಾಕ್ರಿ, ಇರೋ ಮರಗಳೆಲ್ಲ ಮಸ್ತ್ ಅದಾವ, ಅವ್ರು ನೇಮ್ ಮಾಡ್ತೀರ ಅಂತ ಹೇಳಿ ಸರ್, ಅವರು ಸೊಪ್ಪು ಕಡ್ದಾಕಾರು, ಅವ್ರು ಕಡ್ದಾಕಾದ್ರಿಂದ ನೋಡಿ ನಾವು ಕಡ್ದಾಕಿದ್ವಿ, ಈಗ ನಮ್ಗೂ ಲಾಭದಾಯಕ ಆಯ್ತು ಸರ್, ಸೊಪ್ಪೆಲ್ಲ ಕಡ್ದಾಕ್ತಿದ್ವಿ. ಮತ್ತೆ ಒಬ್ರ ಕೃಷಿ ಇಲಾಖೆಯಿಂದ ಸರ್ ಬಂದ್ರು, ಲೋಕೇಶ್ ಸರ್, ತೊಟ್ಟಿ ಮಾಡಿಸ್ಕೊಡ್ತೀವಪ್ಪ ಹಿಂಗೆ ಇದ್ ಮಾಡಿ ಅಂತಂದ್ರು. ಆಯ್ತು ಸರ್, ಮಾಡ್ತೀವಿ ನಾವು ಅಂತ ಅಂದ್ವಿ. ತೊಟ್ಟಿ ಮಾಡಿಸ್ಕೊಟ್ರು, ಅದರಲ್ಲಿ ಎಲ್ಲ ಇಂತಿಂದ ಸೊಪ್ಪು ಹಾಕ್ಬೇಕು ಅಂದ್ರು, ಎಲ್ಲ ಸೊಪ್ಪು ಹಾಕಿ ನೀರು ಬಿಟ್ಟು ಎಲ್ಲ ಇದ್ ಮಾಡಿದ್ವಿ. ಆ ತರ ಈಗ 4-5 ವರ್ಷಕ್ಕೆಲ್ಲೂ ನಾವು ಯೂಸ್ ಮಾಡ್ತಾ ಇದ್ವಿ ಅದನ್ನ, ಸಾವಯವ ಕೃಷಿನ ಜೀವಸಾರ ಘಟಕ ಅಂತ. ಅದರಲ್ಲಿ ಒಳ್ಳೆ ನಮಗೆ ಲಾಭದಾಯಕ ಆಯ್ತು ಸರ್. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಜಮೀನು ಸರ್ 1-2 ಎಕರೆ 30 ಕುಂಟೆ ಒಂದೈತಿ, 1 ಎಕರೆ 1 ಕುಂಟೆ ಒಂದು, ಮತ್ತೆ 1.5 ಎಕರೆ ಒಂದು ಸರ್, ಒಟ್ಟು ಎಲ್ಲ 1-5 ಎಕರೆ ಚಿಲ್ಲ ಬರುತ್ತೆ ಸರ್. ನಮ್ಗೆ ನೀರಾವರಿನ ಖುಷ್ಕಿ ಜಮೀನು ಇದೆಯಾ? ಖುಷ್ಕಿ ಜಮೀನು ಐತೆ ಸರ್, ಖುಷ್ಕಿ ಜಮೀನು 1 ಎಕರೆ 8 ಕುಂಟೆ, ನೀರಾವರಿ 2 ಎಕರೆ 30 ಕುಂಟೆ, ಮತ್ತೆ 1/2 ಎಕರೆ ಐತೆ ಸರ್. ಈ ಖುಷ್ಕಿ ಜಮೀನಲ್ಲಿ ಬೆದಲ್ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರ ಸರ್? ಶೇಂಗಾ ಹಾಕ್ತಿವಿ ಖುಷ್ಕಿ ಜಮೀನಾಗೆ. ಅದರಲ್ಲೂ ಈಗ ಬಿತ್ತನೆ ಮಾಡ್ತೀವಿ, ಮಳೆ ಚೆನ್ನಾಗೆ ಬರುತ್ತೆ, ಬಂದು ಅದರಲ್ಲೂ ಚೆನ್ನಾಗಿರುತ್ತೆ. ನಾವು ಕಳೆ ಮಳೆ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಈಗ ಮಳೆ ಬರುತ್ತೆ, ಅದರಲ್ಲೂ ಎಂದೂ ನಮಗೆ ಇದಾಗಿಲ್ಲ, ಲಾಸ್ ಆಗಿಲ್ಲ ಸರ್, ಚೆನ್ನಾಗಿ ಇದಾಗುತ್ತೆ ಸರ್. ಈಗ 20,000 ನಾವು ಬಂಡವಾಳ ಹಾಕಿದ್ರೆ 50,000 ಬರುತ್ತೆ ಸರ್, ಹಿಂಗಾಗಿ ನಮಗೆ ಲಾಭದಾಯಕ ಆಗಿದೆ ಸರ್. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತೀರ? ನೀರಾವರಿಯಲ್ಲಿ ಮೂಲಂಗಿ, ಕ್ಯಾರೆಟು, ಮತ್ತೆ ಬೀನ್ಸ್ನು ಹಾಕ್ತಿವಿ. ತರಕಾರಿ ಬೆಳಿತೀವಿ? ತರಕಾರಿ ಬೆಳಿತೀವಿ, ಎಲ್ಲ ತರಕಾರಿನು ಬೆಳಿತೀವಿ ಸರ್. 1/2 ಎಕರೆಲಿ ಅಡಿಕೆ ಇದೆ? 1/2 ಎಕರೆಗೆ ಅಡಿಕೆ ಐತಿ. ಉಳಿದದ್ದು ತರಕಾರಿ ಬೆಳಿತೀವಿ? ಉಳಿದದ್ದು ತರಕಾರಿ ಸರ್. ಆ ತರಕಾರಿಗೂ ಎಲ್ಲ ಸ್ಪೇರ್ನಾಗೇನ ಇದು ಮಾಡಿಸಿರ್ತೀವಲ್ಲ ಡಿಕಕ್ಷನ್, ಅದನ್ನ ಸ್ಪೇರ್ಗೆ ಹಾಕೊಂಡು ಎಲ್ಲ ಇದ್ ಮಾಡ್ಕೊಂಬರ್ತೀವಿ. ಯಾವುದೇ ಅಂಗಡಿಗೆ ಹೋಗಿ ನಾವು ಔಷಧಿ ತರೋದು ಹೊಡೆಯೋದು ಇದಿಲ್ಲ, ಅದನ್ನೇ ಸ್ಪ್ರೇ ಮಾಡ್ತೀವ, ಹಂಗಾಗಿ ಏನು ರೋಗ ರುಜಿನ ಏನು ಬರಲ್ಲ ಸರ್, ಅದರಲ್ಲೇನ ಇದಾಗುತ್ತೆ. ಅಡಿಕೆ 1/2 ಎಕರೆಲಿ ನಾಟಿ ಮಾಡಿದ್ವಿ ಅಂತಂದಲ್ಲ, ನೀವು ನಾಟಿ ಮಾಡಿದ್ರೆ ನಿಮ್ ತಂದೆ ನಾಟಿ ಮಾಡಿದ್ರು? ನಮ್ ತಂದೆ ನಾಟಿ ಮಾಡಿದ್ರು ಸರ್. ನಮ್ ತಂದೆ ಇದ್ದಾಗ ಇನ್ನ ಫಸಲಿ ಬಂದಿರಲ್ಲ, ನಾಟಿ ಮಾಡಿ 1-3 ವರ್ಷ ಆಯ್ತು. ಅವ್ರು ಹಸಿ ಸೊಪ್ಪು ಅದು ಎಲ್ಲ ಕಡ್ದು ಹಾಕಾರು ದನಿನ ಗೊಬ್ಬರ ಅದೂ ಅವರು ಏನು ಗೌರ್ಮೆಂಟ್ ಗೊಬ್ಬರನೇ ಹಾಕ್ತಾರಲ್ಲ. ನಾವು ಅವ್ರು ಮಾಡೋದ್ ನೋಡಿ ನಾವು ಅವ್ರಿಂದೇನೆ ನಮ್ಮ ತಂದೆರಿಂಗ್ ಮಾಡೋರು ನಮ್ಮ ಅಪ್ಪರಿಂಗ್ ಮಾಡೋರು ಅಂತ ಹೇಳಿಬಿಟ್ಟು ಇದು ಮಾಡಿದ್ ಸರ್. ಹಂಗಾಗಿ ಈಗ ಅದನ್ನ ಮಾಡ್ತಲೇ ಬಂದ್ವಲ್ಲ ನಮಗೆ ಲಾಭದಾಯಕ ಆಯ್ತು. ಸಸಿ ಅಡಿಕೆ ಸಸಿ ನೀವೇ ಗೋಡ್ ತಂದು ಸಸಿ ಉತ್ಪನ್ನ ಮಾಡ್ಕೊಂಡು ನಾಟಿ ಮಾಡಿದ್ರೆ ಬೇರೆ ಕಡೆಯಿಂದ ಕೊಂಡ್ಕೊಂಡ್ಬಂದ್ರೆ ಬೇರೆ ಕಡೆ ಸರ್ ಐನಹಳ್ಳಿ ಅಂತ ಒಂದು 4-5 ಕಿಲೋಮೀಟರ್ ಆಗ ಸರ್ ಅವರು ಗೋಟ್ ಒಯ್ದು ಇದನ್ನ ಮಾಡಿದ್ರು ಒಳ್ಳೆ ಸೋಸಿ ಕಣಪ್ಪ ತಾಂಡಾಗಿಡ್ರಿ ಅಂತ ಅಂದ್ರು ಸರ್. ಅದನ್ನ ನಾವು ಗೆಂಟೆ ಸೋಸಿ ಎಪ್ಪಿಕೊಟ್ರು ಅವ್ರೇನು 1 ರೂಪಾಯಿ ಸೋಸಿ ಅಂತ ತಂದು ಇಟ್ಟಿವಿ ಸರ್. ತಂದಿಟ್ಟು ನಾವೆಲ್ಲ ಸಾಕಿದ್ವಿ ಸರ್ ಎಲ್ಲ ಕೊಟ್ಟಿಗೆ ಗೊಬ್ಬರೇನ ಹಾಕ್ತಿದ್ವಿ ಚಲಿಕೆಗೆ ಚಲಿಕೆ ತೆಗೆದು ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನ ಹಂಗೆ ಮುಚ್ಚಿ ಇದು ಮಾಡ್ತಿದ್ವಿ ಮಳೆ ಬಂದು ನೀರು ಗುಂಟೆ ಹೋಗ್ಬಾರ್ದು ಅಂತ. ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ದೀರಿ ಸರ್? ಈಗ 9 ಅಡಿ ಐತೆ ಮತ್ತೆ 8 ಅಡಿ ಐತೆ ಸರ್, 8-9 ದಾಳೆ. ಕೆಲವರೆಲ್ಲ 6-7 ಕೊಡ್ತಾರೆ, ನೀವು 8-9 ಕೊಡಿದ್ರೆ ಏನು ಅನುಕೂಲ ಅನ್ಸುತ್ತೆ ಸರ್? ಸ್ವಲ್ಪ ದಾಯ ಇದು ಇದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಕಾತ ಚೆನ್ನಾಗಿ ಬರುತ್ತೆ. ಹಂಗಾಗಿ ಬೇರೆಯವರು ಅಂದ್ರೆ ಬಿಸಿಲು ಬಡಿಯುತ್ತೆ ಗಿಡಕ್ಕೆ ಅಂತ ಇದು ಮಾಡ್ತಾರೆ. ಗಿಡ ಸ್ವಲ್ಪ ಇಂಬು ಆಗಿದ್ರೆ ಅದರಲ್ಲಿ ಕಾತ ಚೆನ್ನಾಗಿ ಬರುತ್ತೆ ಸರ್, ಒಂದೊಂದು ಗೊನೆ 8-9 KG 10 KG ವರೆಗೂ ಬರುತ್ತೆ ಬರುತ್ತೆ. ಮತ್ತೆ ಬೇಸಾಯ ಪಸಾಯ ಮಾಡ್ಲಿಕ್ಕೆ ಟ್ಯಾಕ್ಟರ್ ಓಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಟ್ಯಾಕ್ಟ್ರಿ ಆ ಕಡೆ ಈ ಕಡೆ 18 ಅಡಿ ಜಾಗ ಬಿಟ್ಟಿದೆ ಸರ್. ಸುತ್ತ ತೆಂಗಿಡ, ಸೆಂಟ್ರಲ್ಲಿ ಅಡಿಕೆ ಗಿಡ, ಟ್ಯಾಕ್ಟ್ರಿ ಟೈಲರ್ ಇಂಜಿನ್ ಎಲ್ಲ ಅಡ್ಡಾಡಂಗೆ ಮಾಡಿದ್ವಿ ಸರ್. ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೊಡ್ಕೋಬಹುದು, ನಾವು ಮಣ್ಣು ಹೊಡ್ಕೋಬಹುದು, ಎಲ್ಲ ಮಾಡ್ಕೋಬಹುದು ಸರ್. ಈಗ ಅಡಿಕೆ ಗಿಡಕ್ಕೆಲ್ಲ ನೀರೇನು ಡ್ರಿಪ್ ಮಾಡಿಸಿದ್ರೆ ಎಲ್ಲ ಆಯ್ನೀರ ಕೊಡ್ತೀರ ಸರ್? ಡ್ರಿಪ್ ಮಾಡಿಸಿದ್ವಿ ಸ್ವಲ್ಪ ಕಟ್ಟೆನೆಲ್ಲ. ಒಂದ್ಸಲ ಮಳೆ ಬಂದು ತುಂಬಿತು ಅಂದ್ರೆ ನಾವು ಒಂದು ತಿಂಗಳು ನೀರು ಬಿಡಲ್ಲ, ಜಾಸ್ತಿ ಶೀತ ಆಗಿ ಅಳ್ಳುದ್ರುತ್ತೆ ಮತ್ತೆ ಇದಾಗ್ತಾವ ಅಂತ ಹೇಳಿ ನೀರು ಬಿಡಲ್ಲ ಸರ್. ಅಡಿಕೆ ಗರಿ ಬಿಟ್ಟಿರ್ತೀವಲ್ಲ ತೆಗ್ದಾಗ್ತಂಗೆ ಅವೆಲ್ಲ ಕೊಳತಿರ್ ಸರ್, ತೆಂಗಿನ ಗರಿ ಅಡಿಕೆ ಗರಿ ಅವೆಲ್ಲ ಕೊಳತು ಇದಾಗಿರ್ತ. ನಾವೆಂದು ಗರಿ ತೆಗಿಯಲ್ಲ, ಒಂದು ಗರಿ ಆಕಡಿಕಾಯಿ ಎಂದು ಬೆಂಕಿ ಇಟ್ಟದ್ದು ನಮಗೆ ಗೊತ್ತಿಲ್ಲ, ಅದೇ ಎಲ್ಲ ಗೊಬ್ಬರ ಆಗುತ್ತೆ ಸರ್. ತೆಂಗಿನ ಗಿಡಗಳು ಎಷ್ಟಿದಾವೆ? ತೆಂಗಿನ ಗಿಡ ಸರ್ ಒಂದ್ 25 ಇದಾವೆ. ಅವು ಫಸಲಿ ಬಂದಿದಾವೆ? ಅದು ಅವು ಫಸಲಿ ಬಂದಿದೆ ಸರ್. ಅವಕ್ಕೂ ಏನು ಗೌರ್ಮೆಂಟ್ ಗೊಬ್ಬರ ಅದು ಇದು ಉಪ್ಪು ಆಗ್ರಿ ಅಂತಾರೆ ಏನಿಲ್ಲ, ಇದನ್ನೇ ಬಿಟ್ಟು ಬಿಡ್ತೀವಿ ಮೆಡಿಸಿನ್. ಅದು ಚೆನ್ನಾಗೆ ಅಳ್ಳುದ್ರಲ್ಲ ಏನಿಲ್ಲ, ಅದು ಚೆನ್ನಾಗಿರುತ್ತೆ ಸರ್. ಅದೆಲ್ಲ ಫಸಲಿ ಬಂದಿದೆ, ಕಾಯಿಯಲ್ಲಿ ಮಾರಾಟ ಮಾಡ್ತೀರಾ? ಕಾಯಿ ಉಂಡಗುತ್ತಿ ಕೊಡ್ತೀವಿ ಸರ್ ಮರಗಳನ್ನ. ಈಗ 800-1,000 ರೂಪಾಯಿ ಒಂದ್ ಗಿಡ ಅಂತ ಸರ್, 1,000 ರೂಪಾಯಿ ಕೊಡ್ತೀವಿ. 25 ಗಿಡಕ್ಕೆ 25,000 ಬರ್ ಸರ್. ನಾವು ಮನೆಗೆ ಒಂದ್ ಗಿಡ ಬಿಡಿಸ್ಕೊಂಡು ಉಳ್ದಾವ ಅವ್ರಿಗೆ ಕೊಡ್ತೀವಿ ಸರ್. ಗಿಡದಂತೆ ಕೊಡ್ತಾರೆ? ನೀವೇನು ಕಾಯಿ ಮಾರಾಟ ಮಾಡಲ್ಲ? ಇಲ್ಲ ಸರ್, ಕಾಯಿ ಮಾರಾಟ ಮಾಡಲ್ಲ ಸರ್. ಎಲ್ಲ ಒಪ್ಪಂದ ಕೊಟ್ಬಿಡ್ತೀವಿ, ಒಪ್ಪಂದ ಕೊಡ್ತೀವಿ ಸರ್. ಈ ಅಡಿಕೆ ಯಾವ ರೀತಿ ಇಳುವರಿ ಬರ್ತಾ ಐತೆ ಸರ್? ಅಡಿಕೆ ಅದೇ ಇದು ಸಾವಯವ ಮಾಡೋದ್ರಿಂದಲೇ ನಮ್ಗೆ ಇಳುವರಿ ಚೆನ್ನಾಗಿ ಬರ್ತೈತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಅದು ಎಲ್ಲ ಈ ಕಾಂಟ್ರಾಕ್ಟ್ ಕೊಟ್ಬಿಡೋದೇ ಎಲ್ಲ ಕಾಂಟ್ರಾಕ್ಟ್. ಈಗ ತೂಕ ಕೇಳಿದ್ರು, ನಾ ತೂಕ ಕೊಡಲ್ಲ, ಹಂಗೆ ತೋಟನೇ ಒಪ್ಪಂದ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಎಲ್ಲ ನೋಡ್ಕೊಂಡ್ಬಿಟ್ಟು ಚೆನ್ನಾಗೈತೆ ಗೊನೆ ಚೆನ್ನಾಗೈತೆ ಅಂತ ಹೇಳಿ ಅವರು ವ್ಯವಹಾರಕ್ಕೆ ಅವ್ರಿಗೆ ತಕ್ಕಂತೆ ಕೇಳ್ತಾರೆ ಸರ್. ಒಂದ್ ವರ್ಷ ತಗೊಂಡ ಮೇಲೆ ಮತ್ತೆ ಇಲ್ಲ ನಮ್ಗಿರ್ಲಿ ಚೆನ್ನಾಗೈತೆ ತೋಟ ನಿಮ್ದು, ಅಳ್ಳುದ್ರಲ್ಲ ಕಾಯಿ ಬೀಲೆ ಬರಲ್ಲ, ನಮ್ಗೆ ಕೊಡಬೇಕು ಅಂತ ಬಂದ್ ಕೇಳ್ತಾರೆ ಸರ್. ಅವ್ರು ಈಗ ಅವ್ರಿಗೆ ಕೊಡೋದಕ್ಕಿಂತ ನೀವೇ ಸುಲಿಸಿ ಬೇಸಿ ಮಾರಾಟ ಮಾಡಿದ್ರೆ ಲಾಭ ಎಲ್ಲ ನಿಮಗೆ ಬರುತ್ತಲ್ಲ, ಯಾಕೆ ಮಾಡಬಾರ್ದು? ಅಲ್ಲ ಸರ್, ನಾ ಲಾಭ ನಮ್ಗೆ ಬರುತ್ತೆ. ನಮ್ಮ ಮನೆಯಲ್ಲಿ ಈಗ ನಮ್ಮ ಮಕ್ಕಳು ಇನ್ನ ಚಿಕ್ಕವರು ಸ್ಕೂಲ್ಗೆ ಹೋಗ್ತಾರೆ, ನಮ್ಮ ಮನೆಯವ್ರು ಒಬ್ಬರೇನ, ಹಂಗಾಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಸರ್. ಸುಲ್ಸೋದು ಬೇಸೋದು ಅದೆಲ್ಲ ಜನ ಬೇಕಾಗುತ್ತೆ ಸರ್. ಈಗ ಬೆದ್ಲೈತ ಖುಷಿ ಜಮೀನು, ಅದಕ್ಕೆ ಶೇಂಗಾ ಹಾಕಿರ್ತೀವಿ, ಅದ್ರಲ್ಲಿ ಕಳೆ ತಕ್ಕಂಬೋದು, ಅದು ಈ ಕೂಲರು ಬರಲ್ಲ, ಹಂಗಾಗಿ ಈಗ ಅಡಿಕೆನ ಇದ್ ಮಾಡಿಬಿಡ್ತೀವಲ್ಲ. ಅಡಿಕೆಗೆ ಏನು ಕೆಲಸನೇ ಇರಲ್ಲ ಸರ್. ವರ್ಷಕ್ಕೊಂದ್ಸಲ ಕೊಟ್ಟಿಗೆ ಗೊಬ್ಬರ ಇದು ಜೀವಸಾರ ಘಟಕ ಇದನ್ನ ಬಿಟ್ಟು ಬಿಡ್ತೀವ, ಏನು ಕೆಲಸ ಇರಲ್ಲ ಸರ್ ಅದರಲ್ಲಿ. ಈ ವರ್ಷ ಅಡಿಕೆ ಎಷ್ಟು ಕೊಟ್ಟಿದ್ರೆ ತೋಟನ ಸರ್? 2,51,000 ಕೊಟ್ಟಿದ್ರು ಸರ್. ನಿಮ್ಗೆ ಎಷ್ಟು ಖರ್ಚು ಮಾಡ್ತೀರ ಒಂದು ವರ್ಷಕ್ಕೆ ತೋಟಕ್ಕೆ ಸರ್? ತೋಟಕ್ಕೆ ಒಂದು 10,000 ಖರ್ಚು ಮಾಡಿ ಸರ್. ಮೂರ್ ಲೋಡ್ ಗೊಬ್ಬರ ಹೊಡ್ಸಿದ್ದೆ ಕೊಟ್ಟಿಗೆ ಗೊಬ್ಬರ, ಅದು 5,000 ರೂಪಾಯಿ ಲೋಡು. ದುಡ್ಡಿಗೆ ಅಂತ ತಗೊಂಡಿರಲ್ಲ ಸರ್, ನಮ್ಮವೇ ಎಮ್ಮೆ ಇದಾವೆ ಹಸು ಇದಾವೆ, ಅದೇ ಗೊಬ್ಬರನು ಮಾಡಿ ಟ್ಯಾಕ್ಟ್ರಿಗೆ ಹೊಡ್ಸಿ ಹಾಕ್ತಿವಿ ಸರ್. ಮತ್ತೆ ಇದಕ್ಕೆ ಹಸುವಿಂದು ಸಗಣಿ ಗಂಜು ತಂದು ಈ ತೊಟ್ಟಿಗೆ ಹಾಕ್ತೀನಿ. ನಿಮ್ದು ಸಾವಯವ ಕೃಷಿ ಮಾಡೋದ್ರಿಂದ ಖರ್ಚೇನ್ ಜಾಸ್ತಿ ಬರೋದಿಲ್ಲ? ಇಲ್ಲ ಸರ್, ಖರ್ಚು ಬರಲ್ಲ ಸರ್, ಖರ್ಚೇ ಇಲ್ಲ ಸರ್. ನಾವ್ ಯಾವ್ದು ರಾಸಾಯನಿಕ ಗೊಬ್ಬರನೆ ಬಳಸಲ್ವಲ್ಲ, ಅದು ಸುದ್ದಿನೇ ಹೋಗಲ್ಲ. ಹಂಗೆ ಆಗಿಬಿಟ್ಟು ನಮ್ಗಿದೆ ಹಸಿ ಸೊಪ್ಪಿಂದು ಅದನ್ನೆಲ್ಲ ಕಡ್ದು ಹಾಕೋದು, ಹಂಗೆ ಗಿಡ ಬೆಂಗಡಿ ಎಲ್ಲ ಮಸ್ತಾಗಿದೆ ಸರ್. ಮತ್ತೆ ಎಡೆಯಲ್ಲೆಲ್ಲ ಉದುರಿರ್ತಲ್ಲ ಅದನ್ನ ತಂದು ಹಾಕೋದು, ಅದನ್ನ ಮಾಡ್ಕೊಂಬ್ದು ಸರ್ ನಾವು. ಉಳಿದ ಜಮೀನಲ್ಲಿ ತರಕಾರಿ ಬೆಳಿತೀವಿ ಅಂತಂದ್ರೆ ಯಾವ್ಯಾವ ತರ ತರಕಾರಿಗಳು ಬೆಳಿತೀರ? ಸರ್ ಅದೇ ಮೂಲಂಗಿ, ಕ್ಯಾರೆಟು ಮತ್ತೆ ಮೆಂತ್ಯ ಸೊಪ್ಪು, ಪಾಲ್ಕ ಇದನ್ನೆಲ್ಲ ಬೆಳಿತೀವಿ ಸರ್. ಬೆಳೆದು ಹಿರಿಯರಿಗೆ ತಗೊಂಡೋಗ್ತೀವಿ, ಇಲ್ಲ ಹಳ್ಳಿ ಹಳ್ಳಿ ಮೇಲೆ ಆದರೂ ಇದು ಮಾಡ್ತೀವಿ ಸರ್. ಚೆನ್ನಾಗಿ ಬರುತ್ತೆ ಸರ್, ಅದಕ್ಕೂ ರಾಸಾಯನಿಕ ಗೊಬ್ಬರ ಬಳಸಲ್ಲ ನಾವು. ಇದೇ ಇರುತ್ತಲ್ಲ, ಇದನ್ನೇ ಸ್ಪ್ರೇ ಮಾಡಿಬಿಡ್ತೀವಿ ಸರ್. ಯಾವುದೇ ಹುಳ ಅದು ಏನು ಬೀಳಲ್ಲ ಸರ್. ತರಕಾರಿ ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ತರಕಾರಿ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಕ್ಯಾರೆಟ್ ಹಾಕ್ತೀವಿ, ಕ್ಯಾರೆಟು ಬೀಲೆ ಬರಲ್ಲ, ಇದು ಮಾಡಲ್ಲ, ಸ್ಪ್ರೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸರ್. ಮೂಲ ಹಿಂಗೆ ಅದು ಚೆನ್ನಾಗಿರುತ್ತೆ ಸರ್. ಬೀಜ ಎಲ್ಲ ತಂದು ನೀವೇ ಇದು ಮಾಡ್ತಾರೆ, ನೀವೇ ನರ್ಸರಿಯಿಂದ ಸಸಿ ತರ? ಇಲ್ಲ ಇಲ್ಲ, ನರ್ಸರಿಯಿಂದ ತಂದಿರ್ತಾರಲ್ಲ ಸರ್. ನಾವೇ ತಂದು ಕ್ಯಾರೆಟ್ ಬೀಜ ಒಂದ್ಸಲ ಚೆಲ್ಲಿದ್ರೆ ಅನುಭವ ಬರುತ್ತೆ, ಹೆಂಗ್ ಚೆಲ್ಲಬೇಕು, ಹೆಂಗೆ ಏನು ಅನ್ನೋದು. ಆ ಕ್ಯಾರೆಟ್ ಬೀಜ ಜೊತೆಗೆ ಮಳ್ಳು ಬೆರೆಸ್ಕೊಂತೀವಿ. ಬೇರೆಯವರು ವೀರ್ಯ ಬೆರೆಸ್ಕೊ, ವೀರ್ಯ ನಮ್ಗೆ ಇಷ್ಟನೇ ಇಲ್ಲ, ಅದು ರಾಸಾಯನಿಕ ಆಯ್ತಲ್ಲ. ಹಂಗಾಗಿ ನಾವು ಸ್ವಲ್ಪ ಮಳ್ಳು ಮಳ್ಳು ಬೆರೆಸ್ಕೊಂಬಿಟ್ಟು ಚಳ್ಳು ಚೆಲ್ಕೊಂಬರ್ತೀವಿ ಸರ್. ಯಾವುದೇ ಬೀಜಕ್ಕಾಗಲೇ ಮಳ್ಳು ಬೆರೆಸ್ತೀವಿ. ಹಂಗಾಗಿ ಬೀಜನು ಚೆನ್ನಾಗಿ ಬೀಳುತ್ತೆ ಸರ್, ಚೆನ್ನಾಗಿ ಇದಾಗುತ್ತೆ. ಅದಕ್ಕೂ ಅಡಿಕೆ ಹಾಕಿ ಬಿಡ್ಬೋದಾಯ್ತಲ್ಲ. ಈ ತರಕಾರಿ ಅಂದ್ರೆ ಪ್ರತಿ ದಿವಸ ಕೆಲಸ ಮಾಡಬೇಕು, ಪ್ರತಿ ದಿವಸ ಕೀಳ್ಬೇಕು, ಅದನ್ನ ಮಾರ್ಕೆಟ್ಗೆ ತಗೊಂಡೋಗ್ಬೇಕು, ಮಾರಾಟ ಮಾಡ್ಬೇಕು, ಇದೆಲ್ಲ ತ್ರಾಸ ಆಗುತ್ತೆ. ಅದೇ ಸರ್, ಅದಕ್ಕೂ ಹಾಕ್ಬೇಕು. ಈಗ 2 ಎಕರೆ 30 ಗಂಟೆ ಮತ್ತೆ ಇಟ್ಟಿದ್ದೀನಿ ಅಡಿಕೆನ. ಈಗ 1 ತಿಂಗಳಾಯ್ತು ಸರ್, ಸುತ್ತ ತೆಂಗಿಟ್ಟು ಅಡಿಕೆ ಹಿಡಿಟ್ಟೈತೆ ಸರ್. 1,300 ಸೊಸೆ ಹಿಡ್ದೈತೆ ಸರ್ ಅಡಿಕೆ. ಈಗ ಮತ್ತೆ 1/2 ಎಕರೆಗೆ ಅವು 320 ಗಿಡ ಐತೆ ಸರ್. ಹಂಗಾಗಿ ಅದು ಲಾಭದಾಯಕ ನೋಡಿ ಇದಕ್ಕೂ ಇಟ್ಟೆ ಸರ್. ಇನ್ನೊಂದ್ ಎಕರೆ 8 ಗುಂಟೆಗೆ ಅದು ಕುಷ್ಕ ಜಮೀನು, ಅದಕ್ಕೆ ಶೇಂಗಾ ಹಾಕ್ತೀನಿ ಸರ್. ಇಷ್ಟು ದಿನ ತರಕಾರಿ ಬೆಳೀತಿದ್ರಲ್ಲ, ತರಕಾರಿನ ಒಳ್ಳೆ ಲಾಭದಾಯಕ ಅಂತೀರ? ಹ್ಞೂ ಸರ್, ಲಾಭದಾಯಕ. ಎಲ್ಲಿ ಮಾರಾಟ ಮಾಡ್ತೀರ ತರಕಾರಿ? ಹಿರಿಯೂರು. ಈಗ 1 ಪ್ಯಾಕೆಟ್ ಮೂಲಂಗಿ 400-500 ವರೆಗೂ ಇರುತ್ತೆ ಸರ್. ಒಂದು ಪ್ಯಾಕೆಟ್ 20-25 ಕೆಜಿ ಬರುತ್ತೆ ಸರ್. ಅದನ್ನು ತಗೊಂಡೋಗಿ ನಾವು ಮಾರಾಟ ಮಾಡಿ ಬರ್ತೀವಿ. ಅಂಗಡಿಯವರು ಕೇಳ್ತಾರೆ ಕ್ಯಾರೆಟ್, ಅದನ್ನು ತಗೊಂಡೋಗ್ತೀವಿ ಸರ್. ಚೆನ್ನಾಗಿರುತ್ತೆ, ತಗೊಂಬರ್ರಿ. ಯಾವ ಗೊಬ್ಬರ ಹಾಕ್ತೀರಾ ಅಂತ ಕೇಳ್ತಾರೆ. ಇಲ್ಲ, ನಾವು ಗೊಬ್ಬರ ಬೆಳೆಸಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಲ್ಲ. ಇದು ಬಯೋಡೆಸ್ಟಿಕ್ ನಿಧಾನ, ಜೀವಸಾರ ಘಟಕ, ಎಲ್ಲ ಹಸಿ ಸೊಪ್ಪಿಂದ ಹಾಕಿ ಅದನ್ನೇ ಸ್ಪ್ರೇ ಮಾಡ್ತೀವಿ ನಾವು ಅಂತ. ಹೌದಾ ಅಂತಾರ ಅವರು. ಸುಮಾರು ಜನ ನೋಡಕ್ಕೂ ಬಂದವ್ರ ಸಹ, ಅದು ಆ ತೊಟ್ಟಿ ಮಾಡಿಸಿದೀವಲ್ಲ ಅದನ್ನ ನೋಡಕ್ಕೂ ಬಂದು ನೋಡ್ಕೊಂಡೋಗಿ ನಮ್ಗೆ ಈ ತರ ಮಾಡಿಸ್ಬೇಕು ಅಂತ ಅವರು ಹೇಳಿದ್ರು. ನೀವು ರಾಸಾಯನಿಕ ಗೊಬ್ಬರ ಬಳಸೋದೇ ಇಲ್ಲ ನೋಡ್ರಿ, ಹೆಂಗ್ ಬೆಳೀತಾ ಇದ್ರ ಶ್ರೀನಿವಾಸ ಅಂತ ಕೇಳಿ ಸರ್ ಅವರು. ಈ ಮೂಲಂಗಿ, ಕ್ಯಾರೆಟ್ ಎಲ್ಲ ಬೀಜ ಚೆಲ್ಲಿದ ಮೇಲೆ ಎಷ್ಟು ದಿವಸಕ್ಕೆ ಬರುತ್ತೆ ಬೆಳೆ ಸರ್? ಮೂಲಂಗಿ 25 ದಿನಕ್ಕೆ ಬರುತ್ತೆ ಸರ್, 25 ದಿನ ಬೆಳೆ, 30 ದಿನಕ್ಕೆ ಬರುತ್ತೆ. ಕ್ಯಾರೆಟ್ 2 ತಿಂಗಳಿಂದ 2.5 ಬೆಳೆ ಬರುತ್ತೆ. ಬೆಳೆ ಬರುತ್ತೆ ಸರ್. ಈ ಟೊಮೆಟೊ, ಬದನೆ ಗಿಡ, ಹೀರೆ ಗಿಡ ಇಂಥವೇನು ಹಾಕಲ್ಲ? ಹಾಕ್ತೀವಿ ಸರ್, ಹೀರೆ ಗಿಡನೂ ಹಾಕ್ತೀವಿ, ಟೊಮೆಟೊನೂ ಹಾಕ್ತೀವಿ. ಟೊಮೆಟೊ ಅದೇ ಒಂದ್ಸಲ ರೇಟ್ ಇರುತ್ತೆ, ಒಂದ್ಸಲ ರೇಟ್ ಇರಲ್ಲ. ಹಂಗಾಗಿ ಇದನ್ನೇ ಜಾಸ್ತಿ ಮೂಲಂಗಿ, ಕ್ಯಾರೆಟ್ ಯೂಸ್ ಮಾಡೋದು ಸರ್. ಅದೇ ಖರ್ಚೇನು ಜಾಸ್ತಿ ಬರುತ್ತಾ? ಇಲ್ಲ ಸರ್, ಖರ್ಚೇನು ಜಾಸ್ತಿ ಬರಲ್ಲ. ಈಗ ಮನೆಯಲ್ಲಿ 3-4 ಇದ್ರೆ ಮೂಲಂಗಿ ಕೀಳೋದು, ಸೊಪ್ಪು ಮುರಿದು ಹಾಕೋದು, ತೊಳ್ಕೊಂಡು ತಗೊಂಡೋಗೋದು ಸರ್. ಈಗ ಒಬ್ರಿದ್ವಿ ಅಂದ್ರೆ ಕೂಲಿಯರ್ನ ಜೊತೆಗೆ ಒಬ್ಬರನ್ನಿಬ್ಬರನ್ನ ಇಟ್ಕೋಬೇಕು, ಅವನ್ ತೊಳಿಬೇಕು. ಕ್ಯಾರೆಟು ಅದು ಏನು ಇಲ್ಲ, ಜಾಸ್ತಿ ಒಂದು ತೊಟ್ಟೆಕ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಡೋದು, ನೀರ್ ಗಿಡದ್ಬಿಟ್ರೆ ಅದು ಹೋಗುತ್ತೆ. ಇದನ್ನ ಇದ್ ಮೂಲಂಗಿ ಒಂದರಿಂದ ತೊಳಿಬೇಕು ಸರ್ ಕ್ಲೀನಾಗಿ. ಈಗ ತರಕಾರಿ ಬೆಳಿಲಿಕ್ಕೆ ಸಾಕಷ್ಟು ಜನ ರೈತರು ಎದುರ್ತಾರೆ, ತುಂಬಾ ರೋಗ ಕೀಟಗಳು ಜಾಸ್ತಿ ಅಪ್ಪ ಅಂತಂದು. ನೀವು ಸಾವಯವದಲ್ಲಿ ಬೆಳೆಯೋದ್ರಿಂದ ಅಷ್ಟೊಂದೇನು ಕೀಟ ರೋಗಗಳು ಕಾಣೋದಿಲ್ಲ ಅಂತೀರ? ಇಲ್ಲ ಇಲ್ಲ ಸರ್, ನಮ್ಮ ಯಾವ ಎಂದೋ ಅದು ರಾಸಾಯನಿಕದ್ದು ಅದನ್ನ ಬಳಸೇ ಇಲ್ವಲ್ಲ, ಇದನ್ನೇ ತಗೊಂಡೋಗಿ ಸ್ಪ್ರೇ ಮಾಡ್ತೀವಿ ಸರ್. ಹಂಗಾಗಿ ಯಾವುದೇ ಹುಳ ಅದು ಏನು ಇರಲ್ಲ, ಚೆನ್ನಾಗಿ ಫಲವತ್ತತೆ ಬರುತ್ತೆ ಇದನ್ನ ಸ್ಪ್ರೇ ಮಾಡಿದ್ರದ್ದಾನ ಅಂತಾರೆ. ಹಂಗಾಗಿ ನಮ್ಮೂರನ್ನು ನಾವು ಮಾಡಿಸ್ಬೇಕು, ನಾವು ಮಾಡಿಸ್ಬೇಕು ಅಂತ ಹೇಳಿ ಈಗ ಎಷ್ಟು 30 ತೊಟ್ಟಿ ಆಯ್ದು ಸರ್, ಈಗ 6 ತಿಂಗಳಿಂದ. ಈಗ ಅವರು ಎಲ್ಲ ಸೊಪ್ಪು ಹಾಕಿ ಎಲ್ಲ ನೀರು ಬಿಟ್ಟು ಎಲ್ಲ ಇದು ಮಾಡಿ ಸರ್, ಅವ್ರಿಗೂ ಚೆನ್ನಾಗಿದೆ. ಫಸ್ಟ್ಗೆನೆ ನಾವೇ ಇದು ಮಾಡಿದ್ದು, ಹಂಗಾಗಿ ನಮಗೆ ಚೆನ್ನಾಗಿ ಲಾಭದಾಯಕ ಆಗಿ ಚೆನ್ನಾಗಿ ಅನ್ಸೈ ಸರ್. ಈ ತರಕಾರಿ ಎಷ್ಟು ಗುಂಟೆಯಲ್ಲಿ ಅಥವಾ ಎಷ್ಟು ಎಕರೆಯಲ್ಲಿ ಬೆಳೀತೀರ ಸರ್? ಅದು 20 ಗುಂಟೆ ಸರ್, 20 ಅರ್ಧ ಎಕರೆಯಲ್ಲಿ ಬೆಳೀತೀರ ಮೂಲಂಗಿ ಕ್ಯಾರೆಟ್. ಎಷ್ಟು ಖರ್ಚು ಬರುತ್ತೆ ನಿಮ್ಗೆಲ್ಲ ಮಾರಾಟ ಮಾಡಿದಾಗ, ಎಷ್ಟು ಆದಾಯ ಬರುತ್ತೆ ಸರ್? ಖರ್ಚು ಏನು ಜಾಸ್ತಿ ಬರಲ್ಲ ಸರ್, ಬೀಜದ್ದು. ಎತ್ತಿನ ಬ್ಯಾಸಾಯದಲ್ಲಿ ಬ್ಯಾಸಾಯ ಮಾಡಿಸಿ ಅದನ್ನ ಮಡಿ ಮಾಡಿ ಕ್ಯಾರೆಟ್ ಚೆಲ್ತೀವಿ. ಈ ಮೂಲಂಗಿ ದೋಣಿ ಹೊಡೆದು ಅದರಲ್ಲೇ ಊರ್ಬೇಕು, ಬೀಜ ಕೈಯಿಂದ ಊರ್ಬೇಕಾ? ಕೈಯಿಂದ ಊರ್ಬೇಕು, ಇಲ್ಲ ತೆಳ್ಳಕ್ಕೆ ಚೆಲ್ಲಿರು ಚೆಲ್ಬಹುದು. ಅದು ಅನುಭವದ ಮೇಲೆ ಹೋಗುತ್ತೆ ಸರ್, ಅನುಭವದ ಮೇಲೆ ಚೆಲ್ಲಿರು ತೆಳ್ಳಕ್ಕೆ ಚೆಲ್ಬಹುದು, ಇಲ್ಲ ಊರ್ಬಹುದು ಸರ್. ಒಟ್ಟಾರೆ ಆಗಿ ಇದೆಲ್ಲ ಮಾರಾಟ ಮಾಡಿದಾಗ ಎಷ್ಟು ಆದಾಯ ಬರುತ್ತೆ ತರಕಾರಿ ಮಾರಿದಾಗ ಸರ್ ತರಕಾರಿ ಮಾರಿದ್ರೆ ಒಂದು 35-40 ಸಾವಿರ ಬರುತ್ತೆ ಸರ್. ಒಂದು ಕೆ ಜಿ ಬೀಜ, ಒಂದು ಅರ್ಧ ಕೆ ಜಿ ಮೂಲಂಗಿ ಬೀಜ ತಂದು ಚೆಲ್ಲಿದ್ರೆ 25-30 ಸಾವಿರ ಬರುತ್ತೆ ನಮಗೆ. ಅದರಲ್ಲಿ ಏನೊಂದು 4-5 ಸಾವಿರ ಖರ್ಚು ಮಾಡಿರ್ತಾರೆ ಅಷ್ಟೇ ನಾವು ಗೊಬ್ಬ ಇದು ಬೀಜ ಕಳೆ ಅಷ್ಟೇನೆ. ಅದಕ್ಕೆ ಇನ್ನೇನು ನಾವು ರಾಸಾಯನಿಕ ಗೊಬ್ಬರ ಹಾಕಲ್ವಲ್ಲ, ಹೋಗೋದು 1.5 ಸಾವಿರ ಕೊಟ್ಟು ಗೊಬ್ಬರ ತರೋದು ಅದೆಲ್ಲ ಇಲ್ಲ ಸರ್. ನಮಗಿದೆ ಸಾವಯವದ್ದೇ ಗೊಬ್ಬರ. ಇದು ತೊಟ್ಟಿಯಿಂದ ಸೊಪ್ಪು ತೆಗೆದಾಕ್ತಿವಲ್ಲ ಅದು ಎರೆಹುಳುವಿಂದ ಐತಿ ಪಕ್ಕದಲ್ಲಿ, ಅದರಲ್ಲಿ ಹಾಕಿಬಿಡ್ತೀನಿ. ಅದು ಎರೆಹುಳು ತಿಂದು 1 ವರ್ಷಕ್ಕೆ 10-20 ಟನ್ ಗೊಬ್ಬರ ಆಗುತ್ತೆ ಸರ್. ಆ ಗೊಬ್ಬರ ತೆಗೆದು ಅಡಿಕೆ ಗಿಡಕ್ಕೆ ಹಾಕ್ತೀವಿ, ಮತ್ತೆ ಕುಷ್ಕಿ ಜಮೀನಿಗೂ ಬಳಸ್ತೀವಿ. ಎರೆಹುಳಿನ ಗೊಬ್ಬರ ಬಹಳ ಚೆನ್ನಾಗಿರುತ್ತೆ ಸರ್. ಆ ಸೊಪ್ಪೆಲ್ಲ ತೆಗೆದು ಅದೇ ಸೊಪ್ಪೆ ಹಾಕ್ತೀನಿ ಎರೆಹುಳಿಂದ, ಅದೇ ಇದು ಮಾಡುತ್ತೆ ಸರ್. ಎರೆಹುಳ ಗೊಬ್ಬರ ಮಾಡ್ತೀರಾ? ಹ್ಞೂ ಸರ್, ಎರೆಹುಳಿನ ಗೊಬ್ಬರ ಮಾಡ್ತೀವಿ. ಅದೇ ಮಾರಾಟ ಮಾಡಲ್ಲ? ಇಲ್ಲ ಸರ್, ಅದನ್ನ ಮಾರಾಟ ಮಾಡಲ್ಲ. ನಮ್ಗೆ ಉಳುಕಿ ಹೆಚ್ಚಾಗಿದ್ದ ಮಾರಾಟ ಮಾಡ್ತೀವಿ, ಮಾರಾಟ ಮಾಡಿದೀವಿ. ನಮ್ಗೆ ಉಳುಕಿಯದ್ ಮಾತ್ರ ಅಡಿಕೆ ಗಿಡಕ್ಕೆ ಹಾಕ್ತಿವಲ್ಲ, ಹಂಗಾಗಿ ಜಾಸ್ತಿ ಮಾರಾಟ ಇಲ್ಲ ಸರ್. ಈ ಸೊಪ್ಪು ಬೆಳೆದ್ರೆ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಷಿ, ಮೆಂತೆ ಇದನ್ನೆಲ್ಲ ಬೆಳೆದ್ರೆ ಅದನ್ನು ಪ್ರತಿ ದಿವಸ ದುಡ್ಡು ಬರುತ್ತೆ ಅಂತಾರೆ. ಸೊಪ್ಪು ಏನು ಬೆಳೆಯೋದಿಲ್ಲ? ಸೊಪ್ಪು ಬೆಳಿತೀವಿ ಸರ್. ತಬ್ಬಾಕ್ಸೆ, ಈ ಕೊತ್ತಂಬರಿ ಅದನ್ನೆಲ್ಲ ಬೆಳಿತೀವಿ ಸರ್. ಬೆಳಿತೀರ? ಬೀಜ ತಂದು ಅದನ್ನು ಚೆಲ್ತೀವಿ, ಬೆಳಿತೀವಿ. ಎಲ್ಲದಕ್ಕೂ ಈ ತೊಟ್ಟೆ ಅಳೋದೇನೆ ಉಪಯೋಗಿಸಿ, ಜೀವಾಮೃತ ಸಾರನೇ ಸ್ಪ್ರೇ ಮಾಡೋದು. ಬೇರೆ ಅದು ಯಾವ್ದು ತರೋದು ಒಡೆಯೋದು ಅದೆಲ್ಲ ಇಲ್ಲ ಸರ್. ಇದರಲ್ಲೇನೆ ಇದು ಮಾಡ್ತೀವಿ. ಈಗ ಹುಳ ಇರ್ತವೆ, ಹುಳ ಹೆಂಗ್ ಸಾಯ್ತವೆ ಅಂತ ಕೇಳಿದ್ರು. ಅದ್ರಕ್ಕೆ ಬೇವಿನ ಸೊಪ್ಪು ಹಾಕಿರ್ತೀವಲ್ಲ, ವಿಷ ಇರುತ್ತೆ. ಸ್ವಲ್ಪ ಲೋಳಿ ಸಾರ ಹಾಕಿರ್ತೀವಿ, ನಾಟಿ ಹಸಿನ ಗಂಜು ಸಗಣಿ ಇದನ್ನೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಸ್ವಲ್ಪ ಕತ್ತಾಳಿ, ಅದರಿಂದಾನೆ ಹುಳ ಸಾಯ್ತವೆ. ಆ ಫಸ್ಲಿಗೂ ಫಲವತ್ತತೆ ಬರುತ್ತೆ ಸರ್. ಮತ್ತೆ ಈ ಕೃಷಿ ಜೊತೆ ಏನಾದ್ರೂ ಉಪಕಸಬ್ ಮಾಡ್ಬೇಕಪ್ಪ, ಹಸು ಸಾಕಾಣಿಕೆ ಮಾಡೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು ಅಂತ ಹೇಳ್ತಾರೆ, ಏನಾದ್ರೂ ಉಪಕಸಬ್ಗಳು ಅಳವಡಿಸ್ಕೊಂಡಿದ್ದೀರಾ? ಹ್ಞೂ ಸರ್, ಅದೇ ದನ ಇದಾವಲ್ಲ, ದನ ಎಮ್ಮೆ ಒಂದೆರಡು ಕುರಿ ಮರಿನೂ ಇದಾವ ಸರ್. ಎಲ್ಲ ಒಂದೆರಡೆರಡು ಇದಾವ ಸರ್. ಜಮೀನಿಗೆ ಸಾಕಾಗತ್ತಾ ಗೊಬ್ಬರ ನಿಮ್ಗೆ? ಜಮೀನಿಗೆ ಆಗುತ್ತೆ ಸರ್. ಇದು ಎರೆಹುಳುವಿನ ಗೊಬ್ಬರ ಇದೆಲ್ಲ ಸಾಕಾಗತ್ತೆ ಸರ್. ಅಲ್ಲಿಗೂ ಉಳಿಕೆ ಆಗುತ್ತೆ, ಉಳಿತದ್ದ ನಮ್ಮ ಅರ್ಗೇನ ಮಾರಾಟ ಮಾಡ್ತೀವಿ ಸರ್. ಚೆನ್ನಾಗಿರೋದ್ ಗೊಬ್ಬರ ಕೊಡಪ್ಪ ಅಂತ ಅಲ್ಲಿ ತಾಮ್ತಾರ ಸರ್. ಎರೆಹುಳು ಗೊಬ್ಬರ ಮಾರಾಟ ಮಾಡಿದ್ರೆ ಏನ್ ರೇಟ್ಗೆ ಹೋಗುತ್ತೆ ಸರ್? ಅದು ಎರೆಹುಳುವಿಂದು ಟನ್ಗೆ 15-20 ಸಾವಿರ ಹಿಂಗೆ ತಾಮ್ತಾರ ಸರ್. ಚೆನ್ನಾಗಿರುತ್ತಲ್ಲ ಅದು ಗೊಬ್ಬರ, ಹಂಗಾಗಿ ಮಾರಾಟ ಮಾಡ್ತೀವಿ ಸರ್. ತಾಮ್ತಾರೆ. ಮತ್ತೆ ಮುಂದೆ ಬೇರೆ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ಮುಂದೆ ಅದೇ ಇನ್ನೇನು ರಾಗಿ ಬೆಳಿತೀವಿ ಸರ್, ತರಕಾರಿ ಬೆಳಿತೀವಿ, ಇನ್ನು ಸ್ವಲ್ಪ ಅಡಿಕೆ ಗಿಡ ಇಡಬೇಕು ಅಂತ ಇದೀವಿ ಸರ್. ನಾ ಇನ್ನೊಂದು ಸ್ವಲ್ಪ ಅಡಿಕೆ ಗಿಡ ಇರಬೇಕು, ಸ್ವಲ್ಪ ಹೂವಿನ ಗಿಡನೂ ಹಾಕ್ಬೇಕು. ಯಾಕಂದ್ರೆ ಇದು ಜೀವಸಾರ ಕಟಕ್ ಇರುತ್ತಲ್ಲ, ಆ ಹೂವಿನ ಗಿಡಕ್ಕೂ ನೀರು ಬಿಟ್ಟು ಇಡ್ತಿರ್ತೀವಲ್ಲ, ಅದೇ ಜೀವಸಾರ ಕಟಕ ಅದ್ರ ಜೊತೆ ಬಿಟ್ಕೋಬಹುದು ಸರ್. ತೊಟ್ಟಿ ಒಳದ ಓಪನ್ ಮಾಡಿಬಿಟ್ರು ಅಲ್ಲ, ಆ ನೀರಿನ ಜೊತೆ ಬರುತ್ತೆ ಸರ್ ಅದು. ಹಿಂಗಾಗಿ ಅದಕ್ಕೂ ಹೋಗುತ್ತೆ, ಅದಕ್ಕೂ ಗೊಬ್ಬರ ಬಳಸಬಲ್ಲವಲ್ಲ ನಾವು ರಾಸಾಯನಿಕ ಗೊಬ್ಬರನ, ಇದನ್ನೇ ಸ್ಪ್ರೇ ಮಾಡಬಹುದು, ಇದನ್ನೇ ಇಟ್ಕೋಬಹುದು ಅಂತಾನೆ ಆ ತರ ಐತೆ ಸಾಮಾನು. ಈಗ ಸಾಕಷ್ಟು ಜನ ರೈತರು ನಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸಲಿಲ್ಲ ಅಂದ್ರೆ ಇಳುವರಿ ಬರಲ್ಲ, ಬೆಳೆ ಬರಲ್ಲ, ಮತ್ತೆ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಲಿಲ್ಲ ಅಂದ್ರೆ ಯಾವ ಬೆಳೆನ ತಗೊಳ್ಲಿಕ್ಕೆ ಆಗಲ್ಲ ಅನ್ನೋಂತ ಜನ ಸಾಕಷ್ಟು ಜನ ರೈತರು ನೋಡ್ತೀವಿ. ಅಂತದ್ರಲ್ಲಿ ನೀವು ಈ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರಲ್ಲ, ಇದರಿಂದ ಏನಾದ್ರೂ ಇಳುವರಿ ಕಡಿಮೆ ಆಗೋದು ಅಥವಾ ಲಾಸ್ ಆಗೋದು ಆತರ ಏನಾಗುತ್ತಾ ಇಲ್ಲ? ಇಲ್ಲ ಸರ್, ಇಲ್ಲ ಸರ್, ಲಾಸ್ ಆಗಲ್ಲ ಸರ್. ಇಲ್ಲ ಸರ್, ಈಗ ರಾಗಿಗೆ ಒಂದ್ ಚೀಲ ಯೂರಿಯಾ ತಂದು ಉಗ್ಗಿಬಿಡ್ತೀವಿ ಅಂತ, ಉಗ್ಗಿಬಿಟ್ರೆ ಅದು ಬಗು ಬಗು ಬಂದ್ಬಿಡುತ್ತೆ, ಅದರಲ್ಲಿ ಏನು ಸಾರಾಂಶ ಇರಲ್ಲ ಸರ್. ಅದರಿಂದ ಕಾಯಿಲೆ ಉಂಟಾಗ್ತವೆ, ಕಾಲು ಕೈ ನೋವು, ಈಗ ಅದು ಇದು ಬರುತ್ತೆ ಅಂತಾರೆ. ಈಗ ಗೊಬ್ಬರ ತಂದು ಉಗ್ಗಿರೋ ಅದರಿಂದಲೇ ಕಾಯಿಲೆ. ಅದೇನ ಇದು ಹೊಸೆಯದ ಗೊಬ್ಬರ ಮಾಡಿ, ಎರೆಹುಳಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದನ್ನೇ ಬಳಸು, ಗೌರ್ಮೆಂಟ್ ಗೊಬ್ಬರ ಕಡಿಮೆ ಮಾಡು, ಅದರಿಂದನ ಸಾವಯವ ಗೊಬ್ಬರನೇ ಬಳಸಿದ್ರೆ ನಮ್ಗೇನು ಕಾಯಿಲೆ ಏನು ಬರಲ್ಲ ಸರ್. ಸಾವಯವ ಕೃಷಿ ಮಾಡ್ಬೇಕಂತ ಯಾರು ತಿಳಿಸ್ಕೊಡ್ರಿ ನಿಮ್ಗೆ ಸರ್? ಕೃಷಿ ಇಲಾಖೆಯವರು ಲೋಕೇಶ್ ಸರ್ ಬಂದ್ರು, ಹಿಂಗ ಈ ತರ ಹಿಂಗ್ ಮಾಡ್ರಪ್ಪ ಅಂದ್ರು. ಬಿಡ್ರಿ ಸಾ ಎಲ್ಲಿ ಆಗಿ ಹೀಗೆ ಅಂದ್ರು. ಇಲ್ಲಪ್ಪ, ತೊಟ್ಟಿಗಳು ಬರ್ತವೆ, ತೊಟ್ಟಿ ಮಾಡಿಸ್ಕೊಡ್ತೀವಿ, ಎಲ್ಲ ಮಾಡ್ರಿ ಶ್ರೀನಿವಾಸ ಒಳ್ಳೇದು, ಅದು ಸಾವಯವದ ಬಗ್ಗೆ ಅಂತ ಅಂದ್ರು. ಸರಿ ಸಾ, ಆಯ್ತು ನೋಡೋಣ ಅಂತ ಅಂದ್ವಿ. ನೋಡೋಣಂಬದ್ ಬೇಡಪ್ಪ, ಮಾಡ್ಬೇಡ್ರಿ ಅಂದ್ರು. ಸರಿ ಸಾ ಅಂದ್ವಿ. ಆಗ್ಲೇನಪ್ಪ, ಇಟ್ಟಿಗೆ ಮರಳು ಸಿಮೆಂಟ್ ಎಲ್ಲ ಇಳಿಸಿದ್ರು, ಎಲ್ಲ ಮಾಡಿದ್ರು, ಇನ್ನು ತೊಟ್ಟಿ ಆಯ್ತಲ್ಲ, ಹಿಂಗಾಗಿ ಹಸೆ ಸೊಪ್ಪು ಹಾಕ್ರಿ, ಈ ಥರ ಹಿಂಗೆ ಮಾಡ್ರಿ ಅಂದರು. ಹಾಕಿದ್ವಿ ಸರ್ ಹಸೆ ಸೊಪ್ಪೆಲ್ಲ, ಹಂಗೆ ಬೇವು ಸ್ವಲ್ಪ ಲೋಳಿಸಾರ, ಕತ್ತಾಳಿ, ಕಾಂಗ್ರೆಸ್ಸು, ನಾಟಿ ಹಸುವಿನ ಗಂಜು, ಸಗಣಿ ಎಲ್ಲ ಹಾಕಿದ್ವಿ ಸರ್. ಹಾಕಿ ಎಷ್ಟು ದಿನ ಬಿಡ್ಬೇಕು ಸಾ ಅಂದ್ವಿ. 25 ದಿನ ಬಿಡ್ರಪ್ಪ ಅಂದ್ರೆ 25 ದಿನ ಬಿಟ್ವಿ. ಅದನ್ನ ಹೆಂಗೆ ಅಂದರು, ನೀವು ಡ್ರಿಪ್ ಮುಖಾಂತರ ಬಿಟ್ಕೊಳ್ರಿ, ಇಲ್ಲ ಬಕೆಟ್ನ ತುಂಬೇರಿ, ಬೇರೆ ಫಸಲಿಗೆ ತೊಟ್ಟೆ ಬಿಟ್ಕೊಳ್ಳಿ, ನೀರಿನ ಮುಖಾಂತರ ಬಿಟ್ಕೊಳ್ರಿ. ಆ ಥರ ಮಾಡಿ ಸರ್. ಅದು 6 ತಿಂಗಳಿಗೇನೆ ವರ್ಷಕ್ಕೆ ರಿಸಲ್ಟ್ ಗೊತ್ತಾಗ್ಬಿಟ್ ಸರ್. ಓಹೋ, ರಾಸಾಯನಿಕ ಗೊಬ್ಬರ ಬಳಸಬಾರ್ದು, ಇದೇ ಭಾಳ ಉತ್ತಮ. ಅಡಿಕೆ ಗಿಡಕ್ಕೆ ಡ್ರಿಪ್ ಬಿಟ್ಟನಲ್ಲ, ಕಾಯಿ ಬೀಲೇ ಬರಲ್ಲ, ಒಳ್ಳೆ ಇಳುವರಿ ಬಸ್ ಸರ್, ಅಳ್ಳೋದ್ರಲ್ಲ, ಒಳ್ಳೆ ಚೆನ್ನಾಗಿ, ಓಹೋ ಇದೇ ನಮಗೆ ಸೂಕ್ತ, ದುಡ್ಡು ಕಡಿಮೆ ಆಗುತ್ತೆ. ಇಲ್ಲೇ ಏಣಿ ಹಾಕೊಂಡು ಮರ ಹತ್ತದು, ಸೊಪ್ಪು ಕಡ್ದು ಸೊಪ್ಪು ಹಾಸೋದು, ತೊಟ್ಟಿಗೆ ಹಾಕೋದು, ಅಷ್ಟು ಮಾಡ್ಬೋದು ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ಅದ್ರ ಮುಖಾಂತರ ಇದು ಮಾಡಿ ಕೃಷಿ ಇಲಾಖೆಯಿಂದಲೇ ಹೇಳಿದ್ರು ಬಂದು, ಈ ತರ ಹಿಂಗೆ ಮಾಡ್ರಪ್ಪ ಸಾವಯವ ಒಳ್ಳೇದು ಅಂತ ಹೇಳಿ ಸರ್. ಈಗ ಈ ಸಾವಯವ ಅಳವಡಿಸ್ಕೊಳೋದ್ರಿಂದ ನಮ್ಮ ಭೂಮಿನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತೀರ? ಹ್ಞೂ ಸರ್, ನೆಲ ಮೃದು ಬರುತ್ತೆ, ಈ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಬಹಳ ಮೃದು ಬರುತ್ತೆ. ನಾವು ಸಾವಯವ ಈಗ ರಾಗಿ ಬೆಳಿತೀವಿ, ಅದಕ್ಕೆ ರಾಸಾಯನಿಕ ಗೊಬ್ಬರ ಚೆಲ್ಲಿರುವಲ್ಲ ಅಲ್ಲ ನಾವು. ಇದು ಸಾವಯವದ ಬಗ್ಗೆನೆ, ಇದು ಗೊಬ್ಬರ ಹಾಕಿರ್ತೀವಿ, ಕೊಟ್ಟಿಗೆ ಗೊಬ್ಬರ ಮತ್ತೆ ಇದು ಎರೆಹುಳುವೆಂದು ಅವೆರಡು ಹಾಕಿರ್ತೀವಲ್ಲ, ಅದರಿಂದ ನಮ್ಗೇನು ಕಾಯಿಲೆ ಬರಲ್ಲ ಸರ್. ಕೈ ಕಲ್ನವು, ತಲೆ ಸುತ್ತು, ಜ್ವರ ಅದು ಇದು ಏನಿಲ್ಲ ಸರ್. ನಾ ರಾಗಿ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಅವನ್ನೇ ನಮಗೆ ಸಾವಯವದ ಕೊಡ್ರಪ್ಪ, ಸ್ವಲ್ಪ ರೇಟ್ ಆದರೂ ಆಗಲಿ ಚೆನ್ನಾಗಿರುತ್ತೆ ಅಂತಾರು ಕೇಳಿ ಸರ್. ಅವನ್ನ ಮಾರಾಟನೂ ಮಾಡಿದ್ವಿ ಸರ್. ಈ ರಾಸಾಯನಿಕ ಗೊಬ್ಬರ ಬೆಳೆಯ ರಾಗಿಕ್ಕಿಂತ ಇವು ಚೆನ್ನಾಗಿರ್ತವೆ, ರೇಟನು ಜಾಸ್ತಿ ತಾಂಬ್ತಾರೆ ಸರ್. ಹ್ಞೂ ಸರ್. ಈಗ ಸಾಕಷ್ಟು ಜನ ಯುವಕರು ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ, ಈ ಕೃಷಿಯಿಂದ ಏನಂತ ನಮಗೆ ಅನುಕೂಲ ಆಗ್ತಿಲ್ಲ ಅಂತಂದ್ಬಿಟ್ಟು ಎಲ್ಲ ಬೇರೆ ಬೇರೆ ನಗರಗಳಿಗೆಲ್ಲ ವಲಸೆ ಹೋಗ್ತಾರೆ, ಕಂಪ್ನಿ ಫ್ಯಾಕ್ಟ್ರಿ ಅಂತ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರ? ಅಂತವ್ರಿಗೆ ಸರ್, ಅವ್ರು ಕೇಳಿದ್ರೆ ಹೇಳ್ಬೋದು, ಈಗ ಸಾವಯವದ ಬಗ್ಗೆ ಇದು ಮಾಡ್ರಿ, ನಿಮ್ಮ ಹೊಲದ ಬದಿನ ಗಿಡ ಮರ ಇರ್ತವೆ, ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ಅವನ್ನೆಲ್ಲ ಕಡಿದು ಇವ್ ಹಾಕ್ರಿ ನೆಲಕ್ಕೆ, ಅದೇ ಗೊಬ್ಬರ ಆಗುತ್ತೆ. ಈಗ ತೊಟ್ಟಿಗೆ ತೊಟ್ಟಿ ಗೊಬ್ಬರ ಅದನ್ನ ಸೊಪ್ಪು ಹಾಕ್ರಿ, 25 ದಿನ ನೀರು ಬಿಡ್ರಿ ತುಂಬಾನ, ಅದು ಜೀವಸಾರನ ಎಲ್ಲ ಜಮೀನು ಬಿಡ್ರಿ ಫಸಲಿಗೆ, ಚೆನ್ನಾಗಿರುತ್ತೆ. ನೀವು ಹೋಗಿ ಗೊಬ್ಬರ ದುಡ್ಡು ಕೊಟ್ಟು ಗೊಬ್ಬರ ತಂದು ಹಾಕೋದು ತಪ್ಪತ್ತೆ, ಗೌರ್ಮೆಂಟ್ ಗೊಬ್ಬರನ ಅಂತಾರೆ. ಹೌದೇನಪ್ಪ ಅಂದರು, ಅಲ್ಲಿಗೆ ನಾವು ಹೇಳಿದ್ದ 4-5 ಜನ ಪಾಲನೆ ಮಾಡ್ಯವ್ರ ಸರ್. ಹ್ಞೂನಪ್ಪ ನೀನು ಹೇಳಿದ್ದೆ ಸರಿ, ನಮಗೂ ಪರವಲ್ಲ, ಎಲ್ಲ ಹಸಿ ಸೊಪ್ಪಿಂದ ಇದು ಮಾಡ್ತೀವಿ ಸಾವಯವ ಅಂತಾನೆ ಅವರು ಇದು ಮಾಡ್ತಿದ್ದಾರೆ ಸರ್. ಅನುಕೂಲ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಸರ್. ನಮ್ಮೂರನೇ ನಮ್ಮೂರಾಳರೆ ಮಾಡ್ಯಾರೆ, ನಮ್ಮೂರು ಊರ ಅಕ್ಕಪಕ್ಕನೂ ಮಾಡಿದ್ದಾರೆ. ಆ ತೊಟ್ಟಿ ಜೀವಸಾರ ಕಟ್ಟಕ ಮಾಡಿಸಿದ್ವಲ್ಲ, ಜೀವಾಮೃತ ಸಾರ, ಬಂದು ಎಷ್ಟೋ ಜನ ನೋಡ್ಕೊಂಡು ಹೋಗಿ ಅದೇ ತರಾನೇ ಮಾಡಿಸಿದ್ದಾರೆ. ಸುಮಾರು ಈಗ 50 ತೊಟ್ಟಿ ಮಾಡಿಸಿದ್ವಿ ಸರ್. ಎಲ್ಲ ಸೊಪ್ಪು ಹಾಕಿ ಎಲ್ಲ ಜೀವಸಾರ ಬಿಟ್ಟಿದ್ದಾರೆ ಸರ್ ಅವರು. ಈ ತರ ಈ ಜೀವಸಾರ ಇದೆಲ್ಲ ಮಾಡ್ಬೇಕಂದ್ರೆ ನಾಟಿ ಹಸುವಿನ ಗಂಜಲ ಅದೆಲ್ಲ ಬೇಕಾಗತ್ತೆ ಅಂತಂದ್ರೆ, ನಾಟಿ ಹಸುಗಳು ಸಾಕಾಣಿಕೆ ಮಾಡಿದಿರ? ನಾಟಿ ಹಸು ಇದಾವ ಸರ್. ಈಗ ಜಾಸ್ತಿ ಇರಲ್ವಾ, ಜಾಸ್ತಿ ಇರೋರ್ಥಕ್ಕೆ ಹೋಗಿ ಒಂದೆರಡು ದಿವಸ ನಾಟಿ ಹಸುವಿನ ಗಂಜಿ ಕೊಡ್ರಿ ಅಂದ್ರೆ ಕೊಡ್ತಾರ ಅವರು, ಕೊಡ್ತಾರ ಇಲ್ಲ ಅನ್ನಲ್ಲ. ಅದನ್ನ ಒಂದ್ ಬಕೆಟ್ನಲ್ಲಿ ಒಂದ್ 2-3 ದಿವಸ ಸ್ಟಾಕ್ ಮಾಡ್ಕೊಂಬೋದು, ತಂದು ತೊಟ್ಟಿಗೆ ಹಾಕೋದ್ ಸರ್. ಅದನ್ನ ನಾಟಿ ಹಸಿಂದು ಸಗಣಿ ಅದು ತಂದು ತೊಟ್ಟಿಗೆ ಹಾಕಿಬಿಟ್ಟು ಲೋಳಿ ಸರ್, ಸ್ವಲ್ಪ ಕತ್ತಾಳಿ, ಕಾಂಗ್ರೆಸ್ಸು, ಒಂದು ಬೇವೆ ಜಾಸ್ತಿ ಸರ್, ಬೇವಿನ ಮರ ಇದ್ದಾವೆ, ಬೇವಿನ ಸೊಪ್ಪೆ ಜಾಸ್ತಿ ಅದರಲ್ಲಿ ಹಾಕಿಬಿಡ್ತೀವಿ. ಹಂಗೆ ಬೇವು ಎಕ್ಕೆದು ಎಲ್ಲ ಹಾಕಿಬಿಡ್ತೀವಿ, ಎಲ್ಲ ಚೆನ್ನಾಗಿ ಕಳೆದು ಬಿಡುತ್ತೆ. ಹ್ಞೂ ಸರ್. ಒಟ್ಟಾರೆಯಾಗಿ ನೀವು ಈ ಸಾವಯವ ಕೃಷಿ ಅಳವಡಿಸ್ಕೊಂಡಿರೋದ್ರಿಂದ ಕೃಷಿಯಲ್ಲಿ ಅಂತ ಖರ್ಚಿಲ್ಲದೆ ನೆಮ್ಮದಿಗೆ ಜೀವನ ಮಾಡ್ತಾ ಇದ್ರ? ಹ್ಞೂ ಸರ್, ನೆಮ್ಮದಾಗಿ ಜೀವನ ಮಾಡ್ತಾ ಇದ್ವಿ. ನಾವೇನು ಅದೇ ಹೇಳ್ತಿನಲ್ಲ, ಯಾವುದು ಗೊಬ್ಬರ ತರೋದು ಅದು ಇದು ನಮಗೇನು ಟೆನ್ಷನ್ನೇ ಬರಲ್ಲ, ಇಲ್ಲೇ ಇರುತ್ತಲ್ಲ ಗೊಬ್ಬರ, ಇದನ್ನೇ ಯೂಸ್ ಮಾಡ್ಕೊಂಡು ಚೆನ್ನಾಗೆ ಅನ್ನಿಸ್ತೈತೆ. ನಮ್ಮ ತಂದೆಯವರ ಹಸಿ ಸೊಪ್ಪು ಹಾಕಿ ಎಲ್ಲ ಇದು ಮಾಡೋರಲ್ಲ, ಹಂಗಾಗಿ ನಾವು ಅದರಂತೆಯೇ ಬಂದ್ವಿ. ಈಗ ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಸಂಪರ್ಕ ಮಾಡಬೇಕು ಅಂದರೆ ಅಲ್ಲಿ ಬಂದರೆ ತೊಟ್ಟಿ ನೋಡುತ್ತಾರೆ, ಹಿಂಗೆ ಮಾಡಿ ಅಂತಲೂ ಹೇಳ್ತೀವಿ. ಈಗ ಡ್ರಿಪ್ ಮುಖಾಂತರ ಫಿಟ್ ಮಾಡಿದೀವಿ ನಾವು. ಈಗ ನಿಮಗೆ ತುಂಬಬೇಕಾಗಲ್ವಾ, ಮನೆಗೆ ಒಬ್ಬರಿಬ್ಬರು ಇದ್ದೀರಾ, ಕೂಲರ್ನ ಇಟ್ಕೊಂಬೋದು ಬೇಡ. ಈಗ ಒಂದು 2-3 ವಾಲ್ ತಂದು ಹಾಕ್ಬಿಟ್ಟು ಫಿಟ್ ಮಾಡಿರಿ. ಕರೆಂಟ್ ಇದ್ದ ಬಿಡಬೇಡ್ರಿ, ಕರೆಂಟ್ ಇಲ್ದಾಗ ಇದ್ದು ಬಿಟ್ಬಿಡ್ರಿ, ಹೋಗ್ಬಿಡುತ್ತೆ. ಆಮೇಲೆ ಕರೆಂಟ್ ಬಂದಾಗ ಕರೆಂಟಿನ ನೀರು ಹೋಗುತ್ತೆ. ಹಂಗೆ ಹೇಳ್ತೀವಿ ಸರ್. ಇನ್ನೂ ಬೇಕಾದ್ರೆ ಮಾಹಿತಿ ಬರ್ಲಿಕ್ಕೆ ಆಗದಂತ ಫೋನ್ ಮಾಡ್ಬೋದಂತ? ಫೋನ್ ಮಾಡ್ಬೋದು ಸರ್, ಫೋನ್ ಮಾಡಿ ಕೇಳಿದ್ರೆ ನಾವು ಹೇಳ್ತೀವಿ ಸರ್. ಫೋನ್ ನಂಬರ್ ಹೇಳ್ರಿ. 8105-32-23-15. ರೈತ ಬಾಂಧವರೇ, ಇದು ಶಿವಗಂಗಾ ಗ್ರಾಮದ ಕೃಷಿಕರಾದ ಟಿ ಶ್ರೀನಿವಾಸ್ ಅವರ ಮೊಬೈಲ್ ಸಂಖ್ಯೆ 8105-32-23-15. ಬಹಳ ಸಂತೋಷ ಶ್ರೀನಿವಾಸ್ ಅವರೇ, ಇದುವರೆಗೂ ನಿಮ್ಮ ಈ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಕೃಷಿಕ ಟಿ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ. ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ. ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದೊಂದು ಪ್ರಕಟಣೆ. ದಿನಾಂಕ 12/7/2022 ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಿಗೆ ದಾಖಲಾತಿಗೆ ಬಯಸುವ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆನ್ಲೈನ್ ಮೂಲಕ ಪ್ರಾಯೋಗಿಕ ಪರೀಕ್ಷೆಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಅರ್ಹತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಕೆಲವು ಸೂಚನೆಗಳು ಹಾಗೂ ಪಾಲಿಸಬೇಕಾದ ನಿಯಮಗಳನ್ನು ಹೀಗಿವೆ. ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ದಾಖಲಾತಿ ಬಯಸುವ ವಿದ್ಯಾರ್ಥಿಗಳು ದಿನಾಂಕ 12/7/2022 ಮಹಾವಿದ್ಯಾಲಯದ ಆವರಣಕ್ಕೆ ಬೆಳಗ್ಗೆ 8:30 ಒಳಗಾಗಿ ಹಾಜರಾಗಬೇಕು. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಹಾರ ವ್ಯವಸ್ಥೆಯನ್ನು ತಾವೇ ಮಾಡಿಕೊಳ್ಳತಕ್ಕದ್ದು. ವಿದ್ಯಾರ್ಥಿಗಳ ದಟ್ಟಣೆ ಹೆಚ್ಚಾಗಿರುವುದರಿಂದ ಪೋಷಕರಿಗೆ ಮಹಾವಿದ್ಯಾಲಯದ ಒಳಗೆ ಪ್ರವೇಶ ನಿರ್ಬಂಧಿಸಿರುವುದರಿಂದ ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ವಿದ್ಯಾರ್ಥಿಗಳು ಕಪ್ಪು ಬಾಲ್ ಪಾಯಿಂಟ್ ಪೆನ್ನು ತರತಕ್ಕದ್ದು. ಸಿಇಟಿ ಪ್ರವೇಶ ಪತ್ರ ಮತ್ತು ಆನ್ಲೈನ್ ಮೂಲಕ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಪಡೆದ ಸ್ವೀಕೃತಿ ತರತಕ್ಕದ್ದು. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ. ಸೊ ನಾನು ಡಾಕ್ಟರ್ ಗಣೇಶ್ ಹಾಲಿಕಟ್ಟಿ ಅಂತ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ಇವತ್ತಿನ ದಿವಸ ನಾವು ಈ ತೆಂಗು ಬೆಳೆಯಲ್ಲಿ ಬರ್ತಕ್ಕಂತಹ ಈ ಪ್ರಮುಖವಾಗಿ ನುಸಿಪೀಡಿಯ ಬಾಧೆಯ ಲಕ್ಷಣಗಳು ಹೇಗಿರ್ತವೆ ಮತ್ತು ಅದನ್ನ ಸಮಗ್ರವಾದ ಒಂದು ಕ್ರಮದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸುಮಾರು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ತೆಂಗು ಬೆಳೆಯನ್ನು ಈ ಒಣ ಪ್ರದೇಶದಲ್ಲಿ ಎಲ್ಲಿ ಬೆಳೀತಾರೆ ಅಲ್ಲಿ ಈ ನುಸಿಪೀಡೆಯ ಬಾಧೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತೆ. ನುಸಿಪೀಡೆ ಬಾಧೆಗೊಳಗಾದಂತಹ ಗಿಡಗಳಲ್ಲಿ ನೀವು ಎಳೆಯ ಕಾಯಿಯ ಮೇಲ್ಭಾಗದಲ್ಲಿ ಬಿಳಿಯ ಗೆರೆಗಳನ್ನು ನೀವು ಕಾಣಿಸ್ಬೋದು. ಸೊ ನಂತರ ಇವು ತೊಟ್ಟಿನ ಹತ್ತಿರ ಹಳದಿ ಬಣ್ಣದ ಮಚ್ಚೆಗಳನ್ನು ನೀವು ಮೊದಲನೇ ಹಂತದಲ್ಲಿ ಬಿಳಿ ಬಣ್ಣದಲ್ಲಿ ಇರ್ತವೆ ತ್ರಿಕೋಣಾಕಾರದಲ್ಲಿ, ನಂತರ ಇವು ಹಳದಿ ಬಣ್ಣಕ್ಕೆ ತಿರುಗಿ ಕೊನೆಯ ಹಂತದಲ್ಲಿ ಇವು ಕಂದು ಬಣ್ಣಕ್ಕೆ ತಿರುಗಿ ಕಾಯಿಯು ಸಿಪ್ಪಿಯು ಒಂಥರ ಒರಟು ಒರಟಾಗುತ್ತೆ. ಸೊ ಈ ರೀತಿ ಕಂದು ಬಣ್ಣದ ಮಚ್ಚೆಗಳಲ್ಲಿ ಬಿರುಕು ಉಂಟಾಗಿ ಅದರಿಂದ ಈ ಅಂಟು ರೀತಿಯಾದಂಥ ಒಂದು ದ್ರವವನ್ನು ಸ್ರವಿಸುವುದನ್ನು ನೀವು ನೋಡಬಹುದು. ಸೊ ನಂತರ ಬಾಧೆಗೊಳಗಾದಂಥ ಈ ಎಳೆಯ ಕಾಯಿಗಳು ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಇವಿಷ್ಟು ಈ ನುಸಿ ಪೀಡೆಯಿಂದ ಹಾನಿಗೊಳಗಾದಂತಹ ಕಾಯಿಗಳಲ್ಲಿ ಕಾಣ್ತಕ್ಕಂಥ ಲಕ್ಷಣಗಳು. ಸೊ ನೀವು ಒಂದು ಇಲ್ಲಿ ಏನು ನೆನ್ಪಿಟ್ಕೋಬೇಕಂತಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಈ ತೆಂಗು ತಳಿಗಳಲ್ಲಿ ಈ ಮೇಲೇನು ಸಿಪ್ಪಿಗೇನು ಅಂಟ್ಕೊಂಡಿರ್ತದಲ್ಲ ಮೇಲೆ ಕಾಯಿ ಮೇಲೆ ಅದು ಎಲ್ಲಿ ಹಗುರವಾಗಿತ್ತು ಅಂದರೆ ಅದರ ಬಾಧೆ ಅದು ಅಂತಹ ಒಂದು ತಳಿಗಳ ಮೇಲೆ ಇದರ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಸೊ ಇದನ್ನ ನುಸಿಪೀಡಿಯನ್ನ ಸಮಗ್ರವಾಗಿ ಇದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಯಾವ ತಳಿಗಳು ಎತ್ತರ ಕಡಿಮೆ ಇದ್ರೆ ನೀವು ನೇರವಾಗಿ ಎಲೆಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ಸಿಂಪರಣೆ ಮಾಡಬಹುದು. ಈ ಎಲ್ಲಿ ಗಿಡಗಳು ತುಂಬಾ ಎತ್ತರವಾಗಿರ್ತವೆ ಅಂತ ಒಂದು ಕಂಡೀಷನ್ ಅಲ್ಲಿ ನೀವು ಸಿಂಪರಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅವಾಗ ನೀವು ಸಮಗ್ರವಾಗಿ ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕಂದ್ರೆ, ಸೊ ತೋಟದಲ್ಲಿ ಸಾಮಾನ್ಯವಾಗಿ ಸರಿಯಾಗಿ ನೀರನ್ನ ಸಮ ಪ್ರಮಾಣದಲ್ಲಿ ಮತ್ತು ಯಾವಾಗಲೂ ತೇವಾಂಶ ಇರುವಂತೆ ನೋಡ್ಕೊಳ್ಬೇಕು. ಮತ್ತೆ ನುಸಿಪೀಡಿಗೆ ಒಳಗಾಗಿ ಕೆಳಗಡೆ ಬಿದ್ದಿರ್ತಾವಲ್ಲ, ನೀವು ಪ್ರತಿದಿನನೂ ಅವನ್ನ ಆರಿಸಿ ಆ ಕಾಯಿಗಳನ್ನು ಸಂಗ್ರಹಿಸಿ ಅವನ್ನ ನಾಶಪಡಿಸಬೇಕು. ಮತ್ತೆ ನಂತರ ಪ್ರತಿ ಗಿಡಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ, ಅದರ ಜೊತೆಗೆ 5 ಕಿಲೋಗ್ರಾಂ ಬೇವಿನ ಹಿಂಡಿ, ಮತ್ತೆ ಜಿಪ್ಸಮ್ 1 ಕೆಜಿ, ಮತ್ತೆ ಮ್ಯಾಗ್ನೀಸಿಯಂ ಸಲ್ಫೇಟ್ 500 ಗ್ರಾಂ ಸುಮಾರು, ಮತ್ತೆ ಬೋರಾಕ್ಸ್ 50 ಗ್ರಾಮು, ಮತ್ತೆ ಯೂರಿಯಾ 1.3 ಕಿಲೋಗ್ರಾಂ, ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ 2 ಕಿಲೋಗ್ರಾಂ, ಅಥವಾ ಈ ಮೊರಾಟ ಪೊಟ್ಯಾಶ್ ಸುಮಾರು 3.5 ಕಿಲೋಗ್ರಾಂ. ಇವುಗಳನ್ನ ವರ್ಷದಲ್ಲಿ ಸುಮಾರು 2 ಬಾರಿ, ಒಂದು ಮೇ ಜೂನ್ ಟೈಮಲ್ಲಿ ಒಂದ್ಸಾರಿ ಕೊಡಬೇಕು, ಕೊಟ್ಟೆ ಗೊಬ್ಬರ ಕೊಡ್ತಿರಲ್ಲ ಆ ಸಮಯದಲ್ಲಿ, ಮತ್ತೆ ಇನ್ನೊಂದು ಅಕ್ಟೋಬರ್ ನವೆಂಬರ್ ಎರಡನೇ ಹಂತದಲ್ಲಿ ಮಳೆಗಾಲ ಮುಗಿದ ತಕ್ಷಣ ಎರಡು ಹಂತದಲ್ಲಿ ನೀವು ಇದನ್ನ ಸಮ ಪ್ರಮಾಣದಲ್ಲಿ ಕೊಡಬೇಕು. ಸೊ ಈ ರೀತಿ ಇವೆಲ್ಲ ಮಿಶ್ರಣವನ್ನ ಕೊಡೋದ್ರಿಂದ ಈ ತೆಂಗಿನ ಗಿಡದಲ್ಲಿ ಈ ನುಸಿ ನಿರೋಧಕ ಶಕ್ತಿಯನ್ನ ಪಡ್ಕೊಂತ ಗಿಡಗಳು. ಸೊ ಇವನ್ನ ಬಾಧೆ ಕಂಡು ಬಂದರೂ ಕೂಡ ಬಾಧೆಯನ್ನು ತಡ್ಕೊಳ್ಳೋಕಂತ ಶಕ್ತಿಯನ್ನ ಗಿಡಗಳಿಗೆ ನೀಡ್ತವು. ಈ ರೀತಿಯಾಗಿ ನೀವು ಸಮಗ್ರವಾದ ಒಂದು ನಿರ್ವಹಣೆಯನ್ನ ಕೈಗೊಂಡಲ್ಲಿ ನುಸಿ ಪೀಡೆಯನ್ನ ನೀವು ಬಾಧೆಯನ್ನ ಆದಷ್ಟು ಮಟ್ಟಿಗೆ ನೀವು ನಿಯಂತ್ರಣದಲ್ಲಿ ಇಡಬಹುದು. ಈ ನುಸಿ ಪೀಡೆಯ ಬಗ್ಗೆ ಹೆಚ್ಚಿನ ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನನ್ನ ಮೊಬೈಲ್ ಸಂಖ್ಯೆ 7795576914ಕ್ಕೆ ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ಇದೀಗ ಜನಪದ ಗೀತೆ. ಬಂಗಾರ